ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ರೈತ ಬಂಧುಗಳೇ, ಮುಂದೆ ಕೇಳಿ. ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಡಾ ಸತ್ಯನಾರಾಯಣ ಬಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಸತ್ಯನಾರಾಯಣ ಅವರೇ, ನಮಸ್ಕಾರ. ನಮಸ್ಕಾರ. ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳು ಹಾಗೂ ಆರೋಗ್ಯ ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳು ಹಾಗೂ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ವೃದ್ಧಾಪ್ಯ ಅಂದರೆ ಏನು ವೈದ್ಯಕೀಯ ದೃಷ್ಟಿಯಲ್ಲಿ? ವೈದ್ಯಕೀಯ ದೃಷ್ಟಿಯಿಂದ ಹೇಳುವುದಿದ್ರೆ, ನಮ್ಮ ಆಯುಸ್ಸನ್ನು ನಾವು ವಿಭಾಗಿಸ್ತೇವೆ. ಅದನ್ನೀಗ ಆಯುರ್ವೇದ ದೃಷ್ಟಿಕೋನದಿಂದಲೇ ನಾನು ಹೇಳುವುದಾಗಿದ್ರೆ, ಆಯುರ್ವೇದ ಗ್ರಂಥಗಳಲ್ಲಿ ಶತಮಾನ ಅಥವಾ 100 ವರ್ಷ ಅನ್ನುವಂಥದ್ದು ಪೂರ್ಣ ಆಯುಸ್ಸು ಅಂತ ನಾವು ತಗೊಂಡಿದ್ರೆ, ಅದನ್ನು 3 ಭಾಗಗಳಾಗಿ ನಾವು ವಿಭಾಗಿಸ್ತೇವೆ. ಅದರಲ್ಲಿ ಊನ ಷೋಡಶ ವರ್ಷಾತ್ ಅಂತಂದರೆ 16ನೇ ವರ್ಷ ವಯಸ್ಸಿನವರೆಗೆ ಅದು ಬಾಲ್ಯ ಅಂತ ನಾವು ಪರಿಗಣಿಸ್ತೇವೆ. 16 ವರ್ಷದಿಂದ ಮೇಲ್ಪಟ್ಟು 65 ವರ್ಷದವರೆಗೆ ಅದನ್ನು ಮಧ್ಯ ವಯಸ್ಸು ಅಥವಾ ತಾರುಣ್ಯ ಅಂತ ಪರಿಗಣಿಸ್ತೇವೆ. 65 ವರ್ಷದ ಮೇಲ್ಪಟ್ಟು, ಅದು 100 ವರ್ಷ ಇರಬಹುದು ಅಥವಾ 100 ವರ್ಷ ದಾಟಲೂಬಹುದು, ಅದನ್ನು ನಾವು ಸ್ಥವಿರ ಅಥವಾ ವಾರ್ಧಕ್ಯ ಅಥವಾ ವೃದ್ಧಾಪ್ಯ ಅಂತ ನಾವು ಪರಿಗಣಿಸ್ತೇವೆ. ಈಗ ಬೇರೆ ಬೇರೆ ಹಂತಗಳಲ್ಲಿ ನಾವು ಗಮನಿಸುವ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ ಹಾಗೂ ವೃದ್ಧಾಪ್ಯಕ್ಕೆ ಸೀಮಿತವಾದಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು? ಹೌದು, ಇದೀಗ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ನಿರೀಕ್ಷೆ ಅನ್ನುವಂಥದ್ದು ಶತಮಾನ. ಒಬ್ಬ ವ್ಯಕ್ತಿ 100 ವರ್ಷ ಬದುಕಬೇಕು ಅಂತ, ನಾವು ದೀರ್ಘಾಯುಷ್ಯಗಳಾಗಬೇಕು. ಹೌದು, ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಶತಮಾನಂ ಭವತಿ ಶತಾಯುಹು ಅಂತೆಲ್ಲ ಆಶೀರ್ವಾದ ಮಾಡ್ತೇವೆ. ಹಾಗಾದಲ್ಲಿ ವಿಶೇಷವಾಗಿ ನಾವು ಜೀವೇಮ ಶರದಶತಂ ಪಶ್ಚೇಮ ಶರದಶತಂ ಅಂತ ಹೇಳ್ತೇವೆ. ಅಂದರೆ 100 ವರ್ಷ ಕೇವಲ ಬದುಕುವುದು ಮಾತ್ರವಲ್ಲ, 100 ವರ್ಷ ಅವನು ನೋಡುವ ಹಾಗೂ ಇರಬೇಕು. ಅವನ ಇಂದ್ರಿಯಗಳೆಲ್ಲ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರಬೇಕು. ಅದೊಂದು ಆರೋಗ್ಯಯುತವಾದಂತಹ 100 ವರ್ಷಗಳ ಜೀವನ. ನಾವು ಇದಂತಲೇ ಪರಿಗಣಿಸಿದಾಗಲೂ ಕೂಡ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಿದ್ರೆ, ಈ ವಯಸ್ಸಾಗುವುದನ್ನು ನಾವು 2 ರೀತಿಯಲ್ಲಿ ವಿವರಿಸ್ತೇವೆ. ಒಂದು ಕ್ರೊನೊಲಾಜಿಕಲ್ ಏಜ್ ಅಂತ, ಸಾಮಾನ್ಯವಾಗಿ ಅದಂದ್ರೆ 1, 2, 3, 4, 5, 6 ವರ್ಷಗಳು ಅದು ಲೆಕ್ಕಾಚಾರದಿಂದ ಬರುವಂತ, ಅದನ್ನು ಯಾರಿಗೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಲಾಮಪಿನಾಲೀಯತೆ ಇತಿ ಕಾಲಹ ಅಂತ, ಒಂದು ಕ್ಷಣ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಲೆಂಡರ್ ಬದಲಾದ ಹಾಗೆ ಅದು ನಮ್ಮ ಕೈಯಲ್ಲಿಲ್ಲ. ಇನ್ನು ಎರಡನೇದು ಏನಂತ ಹೇಳಿದ್ರೆ ಬಯಾಲಜಿಕಲ್ ಏಜ್, ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ವಯಸ್ಸಾಗಿದೆ, ಅಂದ್ರೆ ಮುಪ್ಪಿನ ಪರಿಣಾಮ ಎಷ್ಟು ನಮ್ಮ ದೇಹದಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದು ಬಯಾಲಜಿಕಲ್ ಏಜ್ ಅಂತ ಹೇಳ್ತೇವೆ. ಅದನ್ನ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಅವ್ರಿಗೆ 70 ವರ್ಷ ವಯಸ್ಸು ಅಂತ ನೋಡಿದಾಗ 50 ವರ್ಷದವರ ಕಾಣ್ತಿದ್ದಾರೆ ಅಂತ. ಅಂತಂದ್ರೆ ಕ್ರೊನೊಲಾಜಿಕಲ್ ಏಜ್ ಅವ್ರದ್ದು 70 ವರ್ಷ ಇರ್ತದೆ, ಆದರೆ ಅವರ ಬಯಾಲಜಿಕಲ್ ಏಜ್ ಕೇವಲ 50 ವರ್ಷ ಇರ್ತದೆ. ಅಂತಂದ್ರೆ ದೇಹದಲ್ಲಿ ಹೇಗೆ ವರ್ಷ ವರ್ಷಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆಯೋ ಅದಕ್ಕನುಗುಣವಾಗಿ ಆ ವ್ಯಕ್ತಿ ಬೇರೆ ಬೇರೆ ರೀತಿಯಂತಹ ಸಮಸ್ಯೆಗಳಿಗೆ ತುತ್ತಾಗುವ ಸಾಧ್ಯತೆಗಳು ಇರ್ತವೆ. ಅದು ದೇಹದಲ್ಲಿ ಆಗುವಂತಹ ಸಹಜ ಬದಲಾವಣೆ ಇರಬಹುದು, ಅಥವಾ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಆಗುವಂತಹ ಬದಲಾವಣೆಗಳು ಇರಬಹುದು. ನೀವು ಕೇಳಿದ ಹಾಗೆ ನಾವು ವೃದ್ಧಾಪ್ಯಕ್ಕೆ ಅಂತಲೇ ಪ್ರತ್ಯೇಕವಾಗಿ ಕೇಳಿದರೆ ಅದರಲ್ಲಿ ನಮ್ಮಲ್ಲಿ ಜರ ಅಂತ ಹೇಳ್ತೇವೆ, ನಮ್ಮ ಆಯುರ್ವೇದದಲ್ಲಿ ಹೇಳುವಾಗ ಜರಾವಸ್ಥೆ ಅಂತ ಹೇಳ್ತೇವೆ. ಈ ಜರಾವಸ್ಥೆಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷವಾದಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ಕಾಯಿಲೆಗಳಿರ್ತವೆ. ಅದನ್ನೇ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಜೀರಿಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಸೊ ಇದು ಇವತ್ತು ಬಹಳ ಒಂದು ಮುಖ್ಯವಾದಂತಹ ಅಂಗ. ನಾವು ನೋಡ್ತಾ ಹೋದಾಗೆ ವರ್ಷದಿಂದ ವರ್ಷಕ್ಕೆ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಟ್ಟು ನಾವು ಜನಸಂಖ್ಯೆಯನ್ನು ಪ್ರಪಂಚದಲ್ಲಿ ತಗೊಂಡ್ರೆ ಬಹುಶಃ ಇನ್ನೊಂದು 7-8 ವರ್ಷಗಳಲ್ಲಿ 1/5 ಅಂಶ ವೃದ್ಧರೇ ತುಂಬಿರ್ತಾರೆ ನಮ್ಮ ಪ್ರಪಂಚದಲ್ಲಿ. ಅಂದರೆ ಭಾರತದಲ್ಲಿ ಕಳೆದ 2 ವರ್ಷಗಳ ಹಿಂದಿನ ಲೆಕ್ಕಾಚಾರ ಪ್ರಕಾರ 11.3 ಕೋಟಿ ಜನ ಈ 65 ವರ್ಷ ಮೀರಿದವರಿದ್ದಾರೆ. ಹಾಗಾಗಿ ಅವರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕಾಗ್ತದೆ. ಇನ್ನು ಆಯುರ್ವೇದದಲ್ಲಿ ಹೇಳಿದಾಗೆ ಈ 100 ವರ್ಷಗಳನ್ನು ಅವರು 10 ವಿಭಾಗ ಮಾಡ್ತಾರೆ. ಅಂದರೆ 1-10 ವರ್ಷ, 11-20 ವರ್ಷ ಹೀಗೆ. ಈ 10-10 ವರ್ಷಗಳಲ್ಲಿ ಕೆಲವೊಂದು ವಿಶೇಷವಾದಂಥ ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ. ಈ ಮೊದಲ ವರ್ಷ ತಗೊಂಡ್ರೆ, ನಾವು ಮೊದಲ ದಶಕ ತಗೊಂಡ್ರೆ, ಅಂದರೆ 1-10 ವರ್ಷ ನಾವು ಬಾಲ್ಯ ಅಂತ ಹೇಳ್ತೇವೆ. ಈ ಬಾಲ್ಯ ಸಾಮಾನ್ಯವಾಗಿ ಶಾರೀರಿಕ ಮಾನಸಿಕವಾಗಿ ವಿಕಾಸ ಹೊಂದುವಂತಹ ಒಂದು ಸಮಯ. ಆವಾಗ ನಾವು ಅವರ ಕೆಲವು ವಿಶೇಷವಾದಂತಹ ಗುಣಗಳ ಬಗ್ಗೆ ಅಥವಾ ವಿಶೇಷವಾದಂತಹ ಒಂದು ಧಾತುಗಳ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ. ಆಮೇಲೆ 2ನೇ ಹಂತ ಅಂತ ಹೇಳಿದ್ರೆ ವೃದ್ಧಿ. ವೃದ್ಧಿ ಅಂತ ನಮ್ಮಲ್ಲಿ ಹೇಳ್ತೇವೆ ಕೌಮಾರಿ ಅನ್ನುವಂಥದ್ದು. ಅದು 11-20 ವರ್ಷ. ಆಮೇಲೆ 21-30 ವರ್ಷ, ಈ 11-20 ವರ್ಷವರೆಗೂ ವೃದ್ಧಿ ಅಂದರೆ ಪೀರಿಯಡ್ ಆಫ್ ಡೆವಲಪ್ಮೆಂಟ್, ಅಲ್ಲಿವರೆಗೂ ಕೂಡ ನಾವು ಈ ಯಾವ ಶಾರೀರಿಕ ಮಾನಸಿಕ ವೃದ್ಧಿ ಬೇಕೋ ಅದಕ್ಕೆ ಹೆಚ್ಚು ನಾವು ಪ್ರೋತ್ಸಾಹ ಕೊಡುವಂಥ ಚಟುವಟಿಕೆ ಆಗಲಿ, ಆಹಾರ ಆಗಲಿ, ಅಥವಾ ಕೆಲವು ಸಪ್ಲಿಮೆಂಟ್ಸ್ ಅಂತೇಳಿ ಅವುಗಳನ್ನು ಕೊಡುವಂಥದ್ದು. 20 ದಾಟಿದ ಮೇಲೆ ಬರುವಂಥದ್ದು ಛವಿ ಅಂತ ಹೇಳ್ತೇವೆ. ಛವಿ ಅಂತ ಹೇಳಿದ್ರೆ ಅದೊಂದು ರೀತಿಯ ಕಾಂತಿ, ದೇಹದ ಕಾಂತಿ. ಎಲ್ಲರೂ ಕೂಡ ಸಾಮಾನ್ಯ 20-30 ವರ್ಷದ ವಯಸ್ಸಿನವರು ಬಿಸಿರಕ್ತ ಅಂತ, ಹಾಗೆ ಮಹಿಳೆಯರು ಕೂಡ ವಿಶೇಷವಾಗಿ ತಮ್ಮ ದೇಹದ ಕಾಂತಿಯ ಬಗ್ಗೆ ಗಮನ ಕೊಡುವಂತಹ ಸಮಯ. ಈ 30 ವರ್ಷ ಹತ್ತಿರ ಬಂದಾಗ ಈ ಕಾಂತಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಹಾಗೆ 4ನೇ ಹಂತ ಅಂದ್ರೆ 31-40 ವರ್ಷ, ಈ 10 ವರ್ಷಗಳು ಮೇಧಾ ಶಕ್ತಿಗೆ ನಾವು ವಿಶೇಷ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಅಂದ್ರೆ ನಾವು ಅಧ್ಯಾಪಕರು ಇರಬಹುದು, ವೈದ್ಯರು ಇರಬಹುದು, ಎಂಜಿನಿಯರ್ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಇರಬಹುದು, ಅವರು ತಮ್ಮ ಮೇಧಾಶಕ್ತಿಯನ್ನು ಅತಿ ಹೆಚ್ಚು ಬಳಸ್ತಾ ಇರ್ತಾರೆ, ಅತಿ ಹೆಚ್ಚು ಅವಶ್ಯಕತೆ ಕೂಡ. ಹಾಗೆ ಈ 4ನೇ ದಶಕ ಕೊನೆಗೆ ಬಂದಾಗ ಮೇಧಾಶಕ್ತಿ ಕ್ಷಯಿಸ್ತಾ ಇರ್ತದೆ. ಆವಾಗ ಈ ವಿಷಯಕ್ಕೆ ನಾವು ಗಮನ ಕೊಡಬೇಕಾಗ್ತದೆ. ಆಮೇಲೆ 5ನೇ ದಶಕ ಬಂದಾಗ 51-60 ವರ್ಷ ಅಂತ ಹೇಳಿದ್ರೆ ದೃಷ್ಟಿಗೆ ಸಂಬಂಧಪಟ್ಟಂತಹದ್ದು, ಕಿವಿಗೆ ಸಂಬಂಧ, ಅದು ಬಹಳ ಮುಖ್ಯ. ಕಿವಿಗೆ ಮತ್ತು ದೃಷ್ಟಿಗೆ ವಿಶೇಷವಾಗಿ ನಮ್ಮಲ್ಲಿ ಚಾಲೀಸ ಅನ್ನುವಂಥ ಪದ ಪ್ರಯೋಗ ಇದೆ, ಆದರೂ ಸಾಮಾನ್ಯವಾಗಿ 50 ವರ್ಷದ ನಂತರ 50-60 ದೃಷ್ಟಿಗೆ ನಾವು ಹೆಚ್ಚು ಗಮನ ಕೊಟ್ಟು ಅದಕ್ಕೆ ಯಾವುದು ನಮಗೆ ಸಹಕಾರಿಯಾದಂಥ ಆಹಾರ ಔಷಧಗಳಿವೆಯೋ ಅದನ್ನು ತಗೊಳ್ಬೇಕು. ಹಾಗೆ 60 ದಾಟಿದ ಮೇಲೆ ಅಂದರೆ 7ನೇ ದಶಕ, ಆವಾಗ ಸರಿಯಾದ ಈ ವೃದ್ಧಾಪ್ಯದ ಒಂದು ಸಮಸ್ಯೆಗಳ ಆರಂಭ ಆಗ್ತದೆ. ಈಗ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಲಿಸಿ ನೋಡಿದಾಗ ನಮ್ಮ ದೇಶದಲ್ಲಿ ಈ ಒಂದು ಸರಾಸರಿ ಜೀವಿತಾವಧಿ ಎಷ್ಟರ ಮಟ್ಟಿಗೆ ಇದೆ, ಹಾಗೂ ಇದು ಕಡಿಮೆಯಾಗಿದೆಯೋ ಹೆಚ್ಚಿದೆಯೋ ಅಥವಾ ಏನೇನು ಕಾರಣಗಳಿವೆ? ಇದು ಬಹಳ ಒಂದು ಮುಖ್ಯವಾದ ವಿಷಯ. ಇವತ್ತು ಪ್ರಪಂಚದ ಸರಾಸರಿ ತಕೊಂಡ್ರೆ 74 ವರ್ಷ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸ್ಪೆಕ್ಟೆಡ್ ಲೈಫ್ ಸ್ಪ್ಯಾನ್ ಅಂತ ನಾವು ಏನ್ ಹೇಳ್ತೇವೋ, ಅಂದ್ರೆ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಅದು ಸುಮಾರು 74 ವರ್ಷ ಇದೆ. ಅದಕ್ಕೆ ಹೋಲಿಸಿದಾಗ ಭಾರತದ್ದು 69 ವರ್ಷ. ಅಂದ್ರೆ ಭಾರತ ಈಗ 165ನೇ ಸ್ಥಾನದಲ್ಲಿ ಪ್ರಪಂಚದಲ್ಲಿ. ಅಂದ್ರೆ ವಿ ಸ್ಟ್ಯಾಂಡ್ ನೋವೇರ್ ಅಂತ ಹೇಳ್ತೇವಲ್ಲ, ಹಾಗೆ 100ರವರೆಗೆ ಕೂಡ ಇಲ್ಲ. ಆದ್ರೆ ನಾವು ನಮ್ಮ ಇತಿಹಾಸವನ್ನು ತಗೊಂಡಾಗ ಈಗ 1969ರಲ್ಲಿ ನಮ್ಮಲ್ಲಿದ್ದಂತಹ ಸರಾಸರಿ ನಿರೀಕ್ಷಿತ ಜೀವಿತಾವಧಿಯನ್ನು ಅನ್ನುವಂಥದ್ದು ಕೇವಲ 47 ವರ್ಷ ಇತ್ತು. ಈಗ ಅದು 69.4 ವರ್ಷ ಆಗಿದೆ. ಅಂದ್ರೆ ಉತ್ತಮಗೊಂಡಿದೆ, ಸಾಕಷ್ಟು ಉತ್ತಮಗೊಂಡಿದೆ. ಆದರೆ ಬೇರೆ ದೇಶಗಳಿಗೆ ಹೋಲಿಸಿದಾಗ, ಉದಾಹರಣೆಗೆ ಜಪಾನ್ ಇವತ್ತು ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ, ಹೆಚ್ಚಾಗಿ ಅದು ಪ್ರಥಮ ಸ್ಥಾನದಲ್ಲೇ ಇರ್ತದೆ. ಈ ಜಪಾನ್ ಅಥವಾ ಸಿಂಗಾಪುರ, ಮೊನಾಕೋ ಇಂತಹ ರಾಷ್ಟ್ರಗಳು 84-89 ವರ್ಷ ಇದು ಅವರ ಸರಾಸರಿ ಜೀವಿತಾವಧಿ ಇದೆ. ಅದಕ್ಕೆ ಹೋಲಿಸಿದಾಗ ನಾವು ಬಹಳ ಹಿಂದೆ ಇದ್ದೇವೆ. ಅನೇಕ ಕಾರಣಗಳಿರಬಹುದು, ನೀವು ಕೇಳಿದ ಹಾಗೆ ಅನೇಕ ಕಾರಣಗಳಿರಬಹುದು. ಜನಸಂಖ್ಯಾ ಸ್ಫೋಟ ಅನ್ನೋದೊಂದು ಪ್ರಮುಖ ಕಾರಣ ಇರಬಹುದು. ಪ್ರಪಂಚದಲ್ಲಿ ನಾವು ದಾಪುಗಾಲ ಹಾಕಿ ಮೊದಲ ಸ್ಥಾನದತ್ತ ಸಾಗ್ತಾ ಇದ್ದೇವೆ, ಚೀನಾವನ್ನು ಕೂಡ ಹಿಂದಿಕ್ಕಿ. ಯಾಕಂದ್ರೆ ಚೀನಾದಲ್ಲಿ ವರ್ಷದಿಂದ ವರ್ಷಕ್ಕೆ ಹೇಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಅದಕ್ಕಿಂತ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಈಗ ಕೂಡ ಹೆಚ್ಚಾಗ್ತಾ ಇದೆ, ಅದು ಒಂದು ಕಾರಣ ಇರಬಹುದು. ಹಾಗೆ ಎಲ್ಲ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸರ್ಕಾರದ ಕಾನೂನುಗಳಿರಬಹುದು, ವ್ಯವಸ್ಥೆಗಳಿರಬಹುದು, ಸೌಲಭ್ಯಗಳಿರಬಹುದು, ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ಶಿಕ್ಷಣ ಕಡಿಮೆ, ನೈರ್ಮಲ್ಯ ಕಡಿಮೆ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಬಹಳ ಕಡಿಮೆ ನಮ್ಮಲ್ಲಿ, ಪೌಷ್ಟಿಕವಾದಂತಹ ಆಹಾರ ಸಿಗುವುದು ಕಡಿಮೆ. ಈ ಅನೇಕ ಕಾರಣಗಳಿಂದಾಗಿ ಬಹುಶಃ ಯುವತಿಗೂ ಕೂಡ ನಾವು ಎಲ್ಲರನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ನಾವು ವಿಶ್ವದ ಸರಾಸರಿಯನ್ನು ಹೋಲಿಸಿದಾಗ ಸಾಕಷ್ಟು ಹಿಂದಕ್ಕಿದ್ದೇವೆ. ಆದರೂ ಕೂಡ ಕಳೆದ 3 ದಶಕಗಳಿಗಿಂತ ಎಷ್ಟು ಅಭಿವೃದ್ಧಿ ಆಗಿದೆ ಎಂದು ಹೇಳಬಹುದು. ನೀವು ಈಗಾಗಲೇ ಹೇಳಿರಿ, 65 ವರ್ಷ ಮೇಲ್ಪಟ್ಟವರನ್ನ ವೃದ್ಧರು ಅಂತ ಗುರುತಿಸಲಾಗ್ತದೆ ಆಯುರ್ವೇದ ರೀತಿಯಲ್ಲಿ. ಈ ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ, ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಈ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನ ನಾವು ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಗಳಂತ ವಿಭಾಗ ಮಾಡಬಹುದು. ಅಂದ್ರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ಶಾರೀರಿಕವಾಗಿ ಬೇರೆ ಅಂದರೆ ಈಗ ಸಮಾನಾಂತರವಾದಂತಹ ವೈಜ್ಞಾನಿಕ ಶಾಸ್ತ್ರಗಳಲ್ಲಿ ನಾವು ಹೇಳಿದ್ರೆ ಅವರು ಇಮ್ಮೊಬಿಲಿಟಿ ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಅಂತಂದರೆ ಚಲನೆ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಹಾಗೆ ಇನ್ಕಂಟಿನೆನ್ಸ್ ಅಂತ ಹೇಳ್ತೇವೆ, ಅಂದರೆ ಈಗ ಮೂತ್ರ ಇರ್ಬೋದು ಉದಾಹರಣೆಗೆ, ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗದಿರುವಂಥದ್ದು. ಹಾಗೆ ಇಂಬ್ಯಾಲೆನ್ಸ್ ಅಂತೇವೆ, ಅಂದರೆ ನಡೆಯುವಾಗ ಅವರಿಗೆ ಹತೋಟಿ ಇರುವುದೆಲ್ಲ ಅತ್ತಿತ್ತ ವಾಲುವಂತಹದ್ದು. ಇವೆಲ್ಲ ಕೆಲವು ಲಕ್ಷಣಗಳ ಆಧಾರದ ಮೇಲೆ, ಸಾಮಾನ್ಯವಾಗಿ ನಾವು ರೋಗದ ಆಧಾರದ ಮೇಲೆ ಹೇಳುವುದಿದ್ರೆ, ಚಲನೆಗೆ ಸಂಬಂಧಪಟ್ಟು ನಾನು ಹೇಳುವುದಾಗಿದ್ರೆ ಗಂಟು ನೋವು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ಹೇಳ್ತೇವೆ, ಅಂದ್ರೆ ಗಂಟಿನ ಸವೆತದಿಂದ ಉಂಟಾಗುವಂತಹ ನೋವು. ಅದರಿಂದಾಗಿ ವ್ಯಕ್ತಿಗೆ ಸಮರ್ಪಕವಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಏಳ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಮೊದಲ ಹೆಜ್ಜೆಗಳನ್ನು ಇಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಅದು ಯಾವುದೇ ರೀತಿಯ ಒಂದು ಆಧಾರ ಬೇಕಾಗ್ತದೆ, ವಿಪರೀತವಾದ ನೋವಿರ್ತದೆ, ಹಾಗೆ ನಡೆಯುವಾಗ ಆತನ ಮೊಣಕಾಲು ಆತನಿಗೆ ತಿರುಗಿದ ಹಾಗೆ ಅನಿಸುವಂಥದ್ದು, ಈ ಸಮಸ್ಯೆ ಇರ್ತದೆ. ಇನ್ನೊಂದು ಚಲನೆಗೆ ಸಂಬಂಧಪಟ್ಟದ್ದು ಕೆಲವು ನರವ್ಯೂಹಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದು, ನೋವು ಇರಬಹುದು, ಸೆಳೆತ ಇರಬಹುದು, ಅಥವಾ ಈ ಪಾರ್ಕಿನ್ಸೋನಿಸಮ್ ಅಥವಾ ಕಂಪವಾತದಂತಹ ಕಾಯಿಲೆಗಳಿರಬಹುದು. ಇದರಿಂದಾಗಿ ವ್ಯಕ್ತಿಗೆ ನೇರವಾಗಿ ನಡೀಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ಬಗ್ಗಿ ನಡಿಬೇಕಾಗ್ತದೆ, ಕೈ ಕಾಲುಗಳು ಅದುರುವಿಕೆ ಇರುವಂತದ್ದು ಇರ್ತದೆ. ಇವೆಲ್ಲ ಚಲನೆಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು. ಇನ್ನು ವ್ಯಕ್ತಿ ಈ ಹಿಂದೆಯೇ ಸ್ವಲ್ಪ ಆತನಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಂತ ಆಗಿದ್ರೆ, ಅಂದ್ರೆ ಪದೇ ಪದೇ ಕೆಮ್ಮು ಬರುವಂಥದ್ದು, ಶೀತ ಆಗುವಂಥದ್ದು, ಅಥವಾ ಉಬ್ಬಸ ತೊಂದರೆ ಇದ್ರೆ, ಅವುಗಳು ಕೂಡ ಈ ವೃದ್ಧಾಪ್ಯದ ಅವಧಿಯಲ್ಲಿ ಉಲ್ಬಣ ಆಗ್ತದೆ, ಪದೇ ಪದೇ ದಮ್ಮಿನ ಕಾಯಿಲೆ ಬರುತ್ತದೆ, ಅಥವಾ ಹೃದಯದ ಕಾಯಿಲೆ ಇರಬಹುದು, ಅಧಿಕ ರಕ್ತದೊತ್ತಡ, ಹಾಗೆ ವಿಶೇಷವಾಗಿ ಮಧುಮೇಹದಂತಹ ಕಾಯಿಲೆಗಳು, ಇವುಗಳೆಲ್ಲ ಶಾರೀರಿಕ ಕಾಯಿಲೆಗಳು ಹೆಚ್ಚಾಗಿ ಕಂಡುಬರುವಂಥದ್ದು. ಇನ್ನು ಮಾನಸಿಕವಾಗಿ ನಾನು ವಿಶೇಷವಾಗಿ ಗಮನಿಸಿದ್ದಂತ ಹೇಳಿದರೆ, ಒಂದು ಖಿನ್ನತೆ. ವ್ಯಕ್ತಿಗಳು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ನಿವೃತ್ತಿ ಆದ ತಕ್ಷಣ ಅವರಿಗೆ ಒಂದೇ ಸಲ ಏನು ಕೆಲಸ ಮಾಡೋದಂತ ಗೊತ್ತಾಗೋದಿಲ್ಲ, ಅದು ಒಂದು. ಇನ್ನು ಎರಡನೇದಾಗಿ ಆರ್ಥಿಕವಾಗಿ ಅವರ ಮೇಲೆ ಇನ್ನುಳಿದವರು ಅವಲಂಬಿಸಿಕೊಂಡಿರ್ತಾರೆ. ಇವರಿಗೆ ಪೆನ್ಷನ್ ಏನಾದರೂ ಬರುವುದಿದ್ರೆ ಅದು ಬೇರೆ ವಿಷಯ, ತಕ್ಷಣ ಅವರಿಗೆ ತಮ್ಮ ಮಕ್ಕಳೊಂದಿಗೆಯೋ ಅಥವಾ ತಮ್ಮ ಪತ್ನಿಯೊಂದಿಗೆಯೋ ದುಡ್ಡಿನ ವಿಷಯವಾಗಿ ಕೇಳುವಂತಹ ಪರಿಸ್ಥಿತಿ ಅವರಿಗೆ ಮನಸ್ಸಿಗೆ ಹೊಂದುವುದಿಲ್ಲ. ಹೀಗೆ ಬೇರೆ ಬೇರೆ ಕಾರಣಗಳಿಂದಲೂ ಖಿನ್ನತೆ ಬರಬಹುದು. ಇನ್ನು ಸಹಜವಾಗಿಯೇ ಮೆದುಳಿನಲ್ಲಿ ಉಂಟಾಗುವಂತಹ ಸವಕಳಿಯಿಂದ ಬರುವಂತಹ ಖಿನ್ನತೆ ಇರಬಹುದು, ಉದ್ವೇಗ, ಆತಂಕ. ಅದು ಹೆಚ್ಚು ಸಾಮಾನ್ಯವಾಗಿ ಇತ್ತೀಚೆಗೆ ನಾನು ಕಳೆದ 3-4 ವರ್ಷಗಳಲ್ಲಿ ನೋಡಿದಂಥದ್ದು ಅಂತ ಹೇಳಿದ್ರೆ ಡಿಮೆನ್ಷಿಯಾ ಅಂತ ಹೇಳ್ತೇವೆ, ಅಂದ್ರೆ ಮರೆವಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಅದು ತುಂಬಾ ಉಲ್ಬಣವಾದ್ರೆ ಮತ್ತೆ ಆಲ್ಝಿಮರ್ಸ್ ಕಾಯಿಲೆ ಅಂತ ಆಗ್ತದೆ. ಆರಂಭ ಹಂತದಲ್ಲಿ ಮರೆವಿಗೆ ಸಂಬಂಧ ಅಂತ, ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನೆನಪು ಇರುವುದಿಲ್ಲ, ಹಳೆಯ ನೆನಪುಗಳು ಚೆನ್ನಾಗಿರ್ತವೆ. ಈ ವಸ್ತುಗಳನ್ನ ಅಲ್ಲಿಟ್ಟಿದ್ದೇನೋ ಇಲ್ಲಿಟ್ಟಿದ್ದೇನೋ ನೆನಪಿರುವುದಿಲ್ಲ, ಊಟದಲ್ಲಿ ಯಾವ ರೀತಿಯ ಪದಾರ್ಥಗಳನ್ನು ಉಪಯೋಗಿಸಿದ್ದೇನೋ ನೆನಪಿಟ್ಟುಕೊಳ್ಳುವುದಿಲ್ಲ ಅವರು. ಸೊ ಇಂತಹ ಮರೆಹುಳಿ ಕಾಯಿಲೆ ಮನೆಯ ಉಳಿದ ಸದಸ್ಯರಿಗೆ ಕಿರಿಕಿರಿ ಉಂಟು ಮಾಡುವಂತಹ ಪರಿಸ್ಥಿತಿ ಇರ್ತದೆ. ಇದು ಮಾನಸಿಕವಾಗಿ ನಾನು ಕಂಡು ಬಂದಂತಹ ವಿಶೇಷವಾದಂತಹ ಕಾಯಿಲೆ. ಅದಕ್ಕೆ ಸಂಬಂಧಿಸಿ ಈ ನಿದ್ರೆಯ ಸಮಸ್ಯೆಗಳು ಬರ್ತದೆ. ಇನ್ನು ಸಾಮಾನ್ಯವಾಗಿ ಸಾಮಾನ್ಯ ಎಲ್ಲ ವೃದ್ಧರು ಹೆಚ್ಚಾಗಿ ಹೇಳುವಂತಹ ಕಾಯಿಲೆಗಳು ಅಂದ್ರೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತದ್ದು, ಹಸಿವೆ ಆಗದಿರುವುದು, ಹೊಟ್ಟೆ ಉಬ್ಬರಿಸುವಂತಹದ್ದು, ಮತ್ತೆ ಮಲವಿಸರ್ಜನೆ ಸರಿಯಾಗಿ ಆಗುವುದಿಲ್ಲ, ಮಲಬದ್ಧತೆ ಅಂತ, ಇದು ಸಾಮಾನ್ಯವಾಗಿ ಕಂಡು ಬರುವಂತಹದ್ದು. ಮತ್ತೆ ಇನ್ನೊಂದು ಶಾರೀರಿಕ ಕಾಯಿಲೆ ನಾನು ಆಗ್ಲೇ ಹೇಳಿದಾಗೆ ಈ ಮೂತ್ರಕ್ಕೆ ಸಂಬಂಧಪಟ್ಟಂತದ್ದು, ಅದು ಈ ಪೌರುಷ ಗ್ರಂಥಿ ಅಥವಾ ಪ್ರೋಸ್ಟೇಟಿನ ದಪ್ಪ ಆಗುವಂತಹ ಕಾರಣದಿಂದ ಬರುವಂತದ್ದಿರಬಹುದು. ಅವರಿಗೆ ಮೂತ್ರ ವಿಸರ್ಜನೆ ತಕ್ಷಣ ಮಾಡಬೇಕಾಗ್ತದೆ, ಮೂತ್ರವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕೂಡಲೇ ಹೋಗಬೇಕಾಗ್ತದೆ, ಕೆಲವೊಮ್ಮೆ ಬಟ್ಟೆಯಲ್ಲಿ ಹೋಗುವಂತಹ ಸಾಧ್ಯತೆಗಳಿರ್ತವೆ. ಇವೆಲ್ಲ ಸಾಮಾನ್ಯವಾಗಿ ನಮಗೆ ವೃದ್ಧಾಪ್ಯದಲ್ಲಿ ನಮ್ಮ ಸುತ್ತಮುತ್ತಲೂ ಕಂಡು ಬರುವಂತಹ ಒಂದು ಆರೋಗ್ಯ ಸಮಸ್ಯೆ. ಆರಂಭದಲ್ಲಿ ನೀವು ಹೇಳಿದ್ರೆ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಕಿವಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಿಯೂ ಕೂಡ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಚರ್ಮದಲ್ಲಿ ಸಾಮಾನ್ಯ ನಾವು ನೋಡಿದ ಹಾಗೆ ಸುಕ್ಕುಗಟ್ಟುವಿಕೆ ಮೊದಲನೇದಾಗಿ ಆರಂಭ ಆಗುವಾಗ, ಇಲ್ಲಿ ಇಲಾಸ್ಟಿಸಿಟಿ ಅಂತ ಸ್ಥಿತಿಸ್ಥಾಪಕತ್ವ ಗುಣ ಯಾವುದು ಚರ್ಮದಿದೆಯೋ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಚರ್ಮ ಸುಕ್ಕುಗಟ್ಟುವುದರೊಂದಿಗೆ ಚರ್ಮ ರೂಕ್ಷ ಆಗ್ತದೆ, ಡ್ರೈ ಆಗ್ತದೆ, ಒಣಗ್ತದೆ, ತೇವಾಂಶ ಕಮ್ಮಿ ಆಗ್ತದೆ, ಅದರ ಸ್ನೇಹ ಅಂಶ ಕಡಿಮೆ ಆಗ್ತದೆ, ಚರ್ಮದ ಬಣ್ಣದಲ್ಲಿ ಬದಲಾವಣೆಗಳು ಉಂಟಾಗ್ತದೆ. ಈ ಚರ್ಮಕ್ಕೆ ಇರುವಂತಹ ಒಂದು ರೆಸಿಸ್ಟೆನ್ಸ್ ಪವರ್ ಇರ್ತದೆ, ಅದು ಕಡಿಮೆ ಆದ ಹಾಗೆ ತುರಿಕೆ ಉಂಟಾಗುವಂತಹದ್ದು, ಅಥವಾ ಚರ್ಮದ ಇನ್ಫೆಕ್ಷನ್ ಆಗುವಂತಹದ್ದು, ಅಥವಾ ಕೆಲವೊಂದು ಕಾಯಿಲೆಗಳು ಚರ್ಮಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಮಾದಂತಹ ಕಾಯಿಲೆಗಳು, ಇವುಗಳು ಉಂಟಾಗುವ ಸಾಧ್ಯತೆಗಳು ಸಾಕಷ್ಟಿದೆ. ಇನ್ನೊಂದು ಸಾಮಾನ್ಯ ಸಮಸ್ಯೆ ನಮಗೆ ಕಂಡುಬರುವುದು ಪರ್ಪ್ಯೂರ ಅಂತ ಹೇಳ್ತೇವೆ, ಅಂದ್ರೆ ಎಲ್ಲಿ ಚರ್ಮ ಒತ್ತುತ್ತಾರೋ ಆ ಭಾಗದಲ್ಲಿ ಕಪ್ಪಗೆ ಕಲೆ ಆಗುವಂತಹ, ಅದಂದ್ರೆ ಆ ರಕ್ತನಾಳಗಳಲ್ಲಿ ಒಂದು ಸ್ರಾವ ಆಗಿ ಆ ರಕ್ತ ಅಲ್ಲಿ ಸೇರಿರ್ತದೆ, ಅದು ನಿಧಾನವಾಗಿ ಹೆಪ್ಪುಗಟ್ಟಿ ಕಪ್ಪು ಬಣ್ಣ ಆಗಿ ಕೊನೆಗೆ ಮಾಯ್ತದೆ ಅದು. ಆದ್ರೆ ಇದು ಎಷ್ಟೋ ಜನ ವೃದ್ಧರಿಗೆ ಹೆದರಿಕೆ ಆಗ್ತದೆ, ಇದು ಯಾಕೆ ಹೀಗೆ ಆಗ್ತಾ ಉಂಟಂತೆ. ಇದೆಲ್ಲ ಚರ್ಮಕ್ಕೆ ಸಂಬಂಧಪಟ್ಟು ಸಾಮಾನ್ಯವಾಗಿ ನಮಗೆ ಕಂಡು ಬರುವಂತಹ ಸಮಸ್ಯೆಗಳು. ಈಗ ಎಲುಬಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಸಾಮಾನ್ಯ, ಎಲುಬು ಟೊಳ್ಳಾಗುವಂತಹದ್ದು, ಬೇಗನೆ ಮುರಿದು ಹೋಗುವಂತಹದ್ದು, ಈ ಸಮಸ್ಯೆ. ಹೌದೌದು, ಎಲುಬಿನ ಸಾಂದ್ರತೆ ಕಡಿಮೆ ಆಗುವುದು, ನೀವು ಹೇಳಿದ ಹಾಗೆ ಆಸ್ಟಿಯೋಪೊರೋಸಿಸ್ ಅಂತ ನಾವು ಅದಕ್ಕೆ ಹೇಳ್ತೇವೆ. ಎಲುಬಿನ ಸಾಂದ್ರತೆ ಕಡಿಮೆ ಆದಾಗ ಬರುವಂತಹದ್ದು ಮುಖ್ಯವಾಗಿ ಎರಡು ಸಮಸ್ಯೆಗಳು. ಒಂದು ನಾನು ಈಗಾಗಲೇ ಹೇಳಿದ ಹಾಗೆ ಗಂಟು ನೋವು, ಆಸ್ಟಿಯೋ ಆರ್ಥ್ರೋಸಿಸ್ ಅಂತ ನಾವು ಹೇಳ್ತೇವೆ, ಸಂಧಿಗತವಾತ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳುವಂಥದ್ದು. ಆಮೇಲೆ ಎರಡನೇದು ಬಹಳ ದೊಡ್ಡ ಸಮಸ್ಯೆ ವೃದ್ಧರಲ್ಲಿ ಅಂತ ಹೇಳಿದ್ರೆ, ಅವರು ಬಿದ್ರೆ, ವಿಶೇಷವಾಗಿ ಅವರು ಶೌಚಾಲಯಕ್ಕೆ ಹೋದಾಗ ಅಥವಾ ಬಾತ್ರೂಮಿಗೆ ಹೋದಾಗ ಬಿದ್ರೆ ಅಲ್ಲಿ ಮೂಳೆ ಮುರಿತ ಆಗ್ತದೆ, ಫ್ರ್ಯಾಕ್ಚರ್. ಅದು ವಿಶೇಷವಾಗಿ ಸೊಂಟದ ಭಾಗದ ಮೂಳೆ, ಹಿಪ್ ಅಂತ ಹೇಳ್ತೇವೆ, ಅದರ ಮುರಿತ ಆದಾಗ ಅದು ಕೂಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗೆ ಈ ಆಸ್ಟಿಯೋಪೊರೋಸಿಸ್ ಇರುವುದರಿಂದ ದೇಹದ ಎಲ್ಲಾ ಕಡೆಯೂ ನೋವು ಬರ್ತದೆ ಅವರಿಗೆ, ಗಂಟಿನಲ್ಲಿ ಅಂತಲ್ಲ ಇಡೀ ಮೇಕೆ ನೋವು ಬರುವಂತದ್ದು, ಒಂದು ರೀತಿ ಆಲಸ್ಯ ಆಗುವಂತದ್ದು, ಇವೆಲ್ಲ ಸಮಸ್ಯೆಗಳು ವಿಶೇಷವಾಗಿ ಸ್ತ್ರೀಯರಲ್ಲಿ, ಸ್ತ್ರೀಯರಲ್ಲಿ ಮುಟ್ಟು ನಿಂತ ತಕ್ಷಣವೇ ಈ ಸಮಸ್ಯೆಗಳ ಆರಂಭ ಆಗ್ತದೆ. ಹಾಗೆ ಇನ್ನು ಉಳಿದವರಲ್ಲಿ ಕೂಡ ಈ ಸಮಸ್ಯೆಗಳು ನಮಗೆ ಬಹಳಷ್ಟು ಕಂಡು ಬರ್ತದೆ. ನಿದ್ರೆಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಗಳು ಬರ್ತವೆ? ನಿದ್ರೆಯಲ್ಲಿ ಒಂದು ಇನ್ಸೋಮನಿಯಾ ಅಂತ ಹೇಳ್ತೇವೆ, ಅಂದ್ರೆ ನಿದ್ರೆ ಬರುವುದಿಲ್ಲ. ಎಷ್ಟೋ ಜನರಿಗೆ ನಿದ್ರೆ ಬರುವುದಿಲ್ಲ, ಇನ್ನು ಕೆಲವರಿಗೆ ನಿದ್ರೆ ಬರುವಾಗ ತಡ ಆಗ್ತದೆ, ಒಂದು ಗಂಟೆ ಎರಡು ಗಂಟೆ ಬಿಟ್ಟು ನಿಧಾನ ನಿದ್ರೆ ಬರ್ತದೆ. ಮತ್ತೆ ಕೆಲವರಿಗೆ ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗುವಂತದ್ದು, ಅವರು ಹೇಳ್ತಿದ್ರೆ ಡಾಕ್ಟರ್ ನಮಗೆ ಒಂದ್ಸಲ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರುವುದಿಲ್ಲ. ಅವರು ಸುಮ್ಮನೆ ಕೂತಿರ್ತಾರೆ, ಏನಾದ್ರು ಓದ್ತಾ ಇರ್ತಾರೆ. ಮತ್ತೆ ಇನ್ನೊಂದು ನಿದ್ರೆಗೆ ತೊಂದರೆ ಆಗುವುದು ಅಂತ ಹೇಳಿದ್ರೆ ಈ ಅನಿಯಂತ್ರಿತ ಮೂತ್ರ ವಿಸರ್ಜನೆಯಿಂದ ಗಂಟೆಗೊಮ್ಮೆ ಮೂತ್ರಕ್ಕೆ ಹೋಗಬೇಕು, ಸಹಜವಾಗಿ ಅವರ ನಿದ್ರೆಗೆ ತೊಂದರೆ ಆಗ್ತದೆ. ಹೀಗೆ ನಿದ್ರೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾರೆ ವೃದ್ಧಾಪ್ಯದಲ್ಲಿ. ಈಗ ಆಯುರ್ವೇದ ದೃಷ್ಟಿಯಿಂದ ಇದಕ್ಕೆಲ್ಲ ಪರಿಹಾರ ಹೇಗೆ ಅಂತ ಹೇಳಿ? ಆಯುರ್ವೇದ ದೃಷ್ಟಿಯಿಂದ ನಾವು ಎರಡು ರೀತಿಯಲ್ಲಿ ಯೋಚಿಸಬೇಕಾಗ್ತದೆ. ಒಂದು, ವೃದ್ಧಾಪ್ಯದ ಸಮಸ್ಯೆಗಳು ಹೆಚ್ಚು ಬರದ ಹಾಗೆ ನಾವು ತಡೆಗಟ್ಟಬೇಕು, ಅದು ನಮ್ಮದು ಆಯುರ್ವೇದ ಮುಖ್ಯ ಉದ್ದೇಶ ಕೂಡ. ಅಂದರೆ ವಾರ್ಧಕ್ಯವನ್ನು ಆತ ಸಂತೋಷದಲ್ಲಿ ಕಳೆಯುವಂತೆ ಆಗಬೇಕು ಅನ್ನೋದು ಅದು ಮೊದಲ ಉದ್ದೇಶ. ಇನ್ನು ಎರಡನೇದು, ಕಾಯಿಲೆಗಳು ಬಂದಾಗ ಅದಕ್ಕೆ ಏನಾದರೂ ಚಿಕಿತ್ಸೆ ನಾವು ಕೊಡಲೇಬೇಕಾಗ್ತದೆ. ಈ ಅನಾರೋಗ್ಯದ ಸಮಸ್ಯೆಗಳು ಬರದ ಹಾಗೆ ಹೇಗೆ ತಡೆಗಟ್ಟುವುದು ಅನ್ನುವಂಥದ್ದು ನಮ್ಮ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ದಿನಚರ್ಯ ಇರ್ಬೋದು, ಋತುಚರ್ಯ ಇರ್ಬೋದು, ಸ್ವಸ್ಥವೃತ್ತ ಇರ್ಬೋದು, ರಸಾಯನ ಚಿಕಿತ್ಸೆ ಇರ್ಬೋದು, ಇವುಗಳ ಮುಖಾಂತರ ನಾವು ಮಾಡ್ತೇವೆ. ಈ ಸಾಮಾನ್ಯವಾಗಿ ನಾವು ಒಂದು ವೃದ್ಧರನ್ನು ನಾವು ಪರಿಶೀಲಿಸಿದಾಗ ಅಲ್ಲಿ ಕೆಲವು ಹಂತಗಳಿವೆ. ಈಗ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನ ಬಟ್ಟೆಯನ್ನು ತಾನೇ ಹಾಕ್ಕೊಳ್ಳೋದು, ತನ್ನ ಊಟವನ್ನು ತಾನೇ ಮಾಡೋದು, ಬಾತ್ರೂಮಿಗೆ ತಾನೇ ಹೋಗಿ ಬರುವಂಥದ್ದು, ಅಥವಾ ಒಂದು ಫೋನ್ ಬಂದಾಗ ಅದನ್ನು ಎತ್ತುಕೊಳ್ಳುವಂಥದ್ದು, ಇದು ಕನಿಷ್ಠ ಚಟುವಟಿಕೆ ಒಬ್ಬ ವೃದ್ಧ ಮಾಡಬೇಕಾದ. ನಾವೇ ಹೇಳ್ತೇವೆ ಅವರು ಮನೆಯೊಳಗೆ ಸುತ್ತುವರ್ತಾರೆ ಅಡ್ಡಿಲ್ಲ ಅಂತೇಳಿ. ಇದು ನಾವು ಇಷ್ಟರ ಮಟ್ಟಿಗಾದರೂ ಒಬ್ಬ ವೃದ್ಧರನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಅದರ ನಂತರ ಅದರಿಂದ ಉತ್ತಮವಾದಂಥ IADA ಅಂತಿದೆ. ವ್ಯಕ್ತಿಯೊಬ್ಬ ತನ್ನ ಬ್ಯಾಂಕಿಗೆ ಹೋಗಿ ಬರುವಂಥದ್ದು, ಅಥವಾ ವಸ್ತುಗಳನ್ನು ಖರೀದಿಸುವಂಥದ್ದು, ಬಸ್ನಲ್ಲಿ ತಾನೇ ಹೋಗುವಂಥದ್ದು ಮಾಡುವಂಥದ್ದು ಇರ್ಬೋದು, ಅಥವಾ ಇನ್ನೂ ಉತ್ತಮ ಅಂತ ಹೇಳಿದರೆ ನೀವು ಒಂದು ಸಮಾಜ ಸೇವನೆಯ ಸೇವೆಯ ಚಟುವಟಿಕೆಗಳನ್ನು ಮಾಡುವಂಥದ್ದು, ನಿಮ್ಮದೇ ಆದ ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಳ್ಳುವಂಥದ್ದು ಅದೆಲ್ಲ ಇರ್ತದೆ. ಆ ಹಂತಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರ ಒಂದು ಕನಿಷ್ಠ ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಅಂತ ಏನಿದೆ ಆ ಸಾಮಾನ್ಯ ಚಟುವಟಿಕೆಗಳನ್ನು ಆತ ಮಾಡುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಇದನ್ನು ನಾವು ವೃದ್ಧಾಪ್ಯಕ್ಕವರೆಗೆ ಕಾಯಬಾರದು. ಅಂದರೆ ಮೊದಲೇ ನಾನು ಈಗಾಗಲೇ ಹೇಳಿದಾಗ ದಿನಚರಿ ಅಂತ ಹೇಳಿದರೆ ವ್ಯಕ್ತಿ ಎಷ್ಟು ಗಂಟೆಗೆ ಬೆಳಿಗ್ಗೆ ಏಳಬೇಕು ಅನ್ನೋದ್ರಿಂದ ಹಿಡಿದು ಆತ ನಿದ್ರೆ ಮಾಡುವವರೆಗೆ ಹೇಗೆ ಚಟುವಟಿಕೆ ಇರಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಮಾಡ್ತಾ ಹೋದರೆ ಬಹಳ ಮಟ್ಟಿಗೆ ವೃದ್ಧಾಪ್ಯವನ್ನು ನಾವು ನಿಧಾನಗೊಳಿಸ್ಬೋದು. ಒಂದು ಸರಳ ಉದಾಹರಣೆ ಅಂತ ಹೇಳಿದ್ರೆ ಅಭ್ಯಂಗ, ಅಂದರೆ ಆಯಿಲ್ ಮಸಾಜ್ ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಏನು ಹೇಳ್ತೇವೆ, ಅಭ್ಯಂಗಂ ಆಚರ್ಯ ನಿತ್ಯಂ ಸ ಜರಾಶ್ರಮ ವಾತಃ ಅಂತ ಹೇಳಿದ್ದೇವೆ. ಜರ ಅಂದರೆ ವೃದ್ಧಾಪ್ಯ. ಪ್ರತಿನಿತ್ಯ ನಾವು ತೈಲಾಭ್ಯಂಗ ಮಾಡಿದರೆ, ಮೇಗೆ ಎಣ್ಣೆಯನ್ನು ಹಚ್ಚಿ ಉಜ್ಜಿದರೆ ಅಂತಹ ವ್ಯಕ್ತಿಗೆ ವೃದ್ಧಾಪ್ಯ ಬರುವುದು ತಡ ಆಗ್ತದೆ ಅಂತ ಹೇಳಿದ್ರೆ ವೃದ್ಧಾಪ್ಯದ ಸಮಸ್ಯೆಗಳು ಅವನನ್ನು ಹೆಚ್ಚು ಕಾಡುವುದಿಲ್ಲ ಅಂತ ಅರ್ಥ. ಸೊ ನಮ್ಮಲ್ಲಿ ದೈನಂದಿನ ಅಭ್ಯಂಗ ಬಿಟ್ಟು ವಾರಕ್ಕೊಮ್ಮೆ ಅಭ್ಯಂಗ ಮಾಡುವ ಪರಿಸ್ಥಿತಿ ಕೂಡ ಇವತ್ತಿಲ್ಲ. ಆದರೆ ಸ್ವಲ್ಪ ಮಟ್ಟಿಗಾದರೂ ಇದನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ನಸ್ಯಕರ್ಮ ಅಂತಿದೆ, ಗಂಡೂಷ ಅಂತಿದೆ, ಅಂದರೆ ಬಾಯಲ್ಲಿ ಎಣ್ಣೆಯನ್ನು ಹಾಕಿ ಬಾಯಿ ಮುಕ್ಕಳಿಸುವಂಥದ್ದು, ಆಯಿಲ್ ಪುಲ್ಲಿಂಗ್ ಅಂತ ನೀವು ಕೇಳಿರ್ಬೋದು. ಇವೆಲ್ಲ ದಿನಚರಿಕೆ ಸಂಬಂಧಪಟ್ಟಂಥದ್ದು. ಹಾಗೆ ಋತುಗಳಿಗೆ ಬೇರೆ ಬೇರೆ ಸೀಸನ್ ಅಥವಾ ಋತುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಆಹಾರ ವಿಹಾರಗಳು. ಸೊ ಇವೆಲ್ಲ ನಮಗೆ ವೃದ್ಧಾಪ್ಯದ ಸಮಸ್ಯೆ ಹೆಚ್ಚು ಬರದ ಹಾಗೆ ತಡೆಗಟ್ಟಲಿಕ್ಕೆ, ಅದರೊಂದಿಗೆ ಕೆಲವು ರಸಾಯನ ಚಿಕಿತ್ಸೆಗಳಿವೆ, ಕೆಲವು ಆಹಾರದಲ್ಲಿ ಮಾಡುವಂಥ ಬದಲಾವಣೆಗಳಿವೆ, ಇವುಗಳೆಲ್ಲರಿದರಿಂದ ನಮಗೆ ವೃದ್ಧಾಪ್ಯದ ತೊಂದರೆ ಹೆಚ್ಚು ಬಾರದ ಹಾಗೆ ವಾರ್ಧಕ್ಯದಲ್ಲಿ ನಾವು ಸಂತೋಷವಾಗಿ ನಮ್ಮ ಇಂದ್ರಿಯಗಳೆಲ್ಲ ಚುರುಕಿದ್ದುಕೊಂಡು ನಾವು ಜೀವನ ನಡೆಸಿ ಅಂತ್ಯವನ್ನು ಕಾಣುವಂಥ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಈ ವೃದ್ಧರ ಆಹಾರ ಕ್ರಮ ಹೇಗಿರಬೇಕು, ಅದರಲ್ಲಿ ಏನಿರಬೇಕು ಏನಿರಬಾರದು, ಅದು ನಾವು ಅವರ ಬೇರೆ ಬೇರೆ ವಿಷಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ಪ್ರಕೃತಿ, ಇನ್ನೊಂದು ಅವರ ಅಗ್ನಿಶಕ್ತಿ ಅಂದರೆ ಜೀರ್ಣಶಕ್ತಿ, ಇನ್ನೊಂದು ಅವರಿಗೆ ಯಾವುದಾದ್ರು ಕಾಯಿಲೆ ಇದೆಯೋ ಇಲ್ವೋ, ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ನಾವು ಈ ರಸಾಯನದಲ್ಲಿ ಒಂದು ಅಜಸ್ರಿಕ ರಸಾಯನ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಾವು ನಿತ್ಯ ಯಾವ ರೀತಿಯಾಗಿ ರಸಾಯನ ಇರುವಂತಹ ಆಹಾರವನ್ನು ಸೇವಿಸಬಹುದು ಅಂತೇಳಿ, ಉದಾಹರಣೆಗೆ ಹಾಲು, ದನದ ಹಾಲು ಅಥವಾ ದನದ ತುಪ್ಪ, ಇವುಗಳನ್ನು ಪ್ರತಿನಿತ್ಯ ಬಳಸಬೇಕು ಅಂತ ಹೇಳ್ತಾರೆ ಆಹಾರದಲ್ಲಿ. ಅದು ವೃದ್ಧರಿಗೆ ವಿಶೇಷವಾಗಿ ಮುಖ್ಯವಾಗಿ ನಮಗೆ ಕಂಡು ಬರುವಂಥದ್ದು, ನಾನು ಈಗಾಗಲೇ ಹೇಳಿದಾಗೆ ಅವರಲ್ಲಿ ಅಗ್ನಿ ಕಡಿಮೆ ಇರ್ತದೆ, ಅಂದರೆ ಹಸಿವೆ ಕಡಿಮೆ ಇರ್ತದೆ, ಜೀರ್ಣಶಕ್ತಿ ಕಡಿಮೆ ಇರ್ತದೆ. ಆಹಾರ ಹೇಗಿರಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಲಘು ಮತ್ತು ಸಂತರ್ಪಕ ಅಂತ ಹೇಳ್ತೇವೆ. ಅಂದರೆ ಆಹಾರ ಜೀರ್ಣ ಆಗಲಿಕ್ಕೆ ಸುಲಭ ಇರಬೇಕು, ಅದರೊಂದಿಗೆ ಅದು ಪೋಷಕವಾಗಿ ಕೂಡ ಇರಬೇಕು ಅಂತ ಹೇಳಿದ್ರೆ, ಎಣ್ಣೆಯಲ್ಲಿ ಕರೆದ ತಿಂಡಿ ಇರಬಹುದು ಅಥವಾ ಮೊಸರಿನಂಥದ್ದು, ನಮ್ಮ ಆಯುರ್ವೇದದಲ್ಲಿ ಅದು ಅಭಿಷಂದಿ ಅಂತ ಹೇಳ್ತೇವೆ, ಅಂತಹ ಪದಾರ್ಥಗಳನ್ನು ಹೆಚ್ಚು ಬಳಸಬಾರದು. ಹಾಲು ಬಳಸಬಹುದು, ಸ್ವಲ್ಪ ಮಟ್ಟಿಗೆ ದನದ ತುಪ್ಪವನ್ನು ಬಳಸಬಹುದು, ಹಾಗೆ ಕಡೆದ ಮಜ್ಜಿಗೆಯನ್ನು ಬಳಸಬಹುದು. ಇದನ್ನೆಲ್ಲ ಆಹಾರದಲ್ಲಿ ಹೆಚ್ಚಾಗಿ ಅವರು ತೊಡಗಿಸಿಕೊಳ್ಬೇಕು. ಇನ್ನು ಅವರಿಗೆ ಯಾವುದಾದ್ರೂ ಕಾಯಿಲೆ ಇದ್ರೆ ಅದಕ್ಕನುಗುಣವಾಗಿ ನಾವು ಆಹಾರವನ್ನು ಯೋಜಿಸಬೇಕಾಗ್ತದೆ. ಈ ನಿದ್ರೆಗೆ ಸಂಬಂಧಪಟ್ಟ ಹಾಗೆ ನಿದ್ರೆ ಕಡಿಮೆ ಆಗೋದಕ್ಕೆ ಪರಿಹಾರ ಏನು? ಅದಕ್ಕೆ ಬೇರೆ ಬೇರೆ ಸರಳ ಉಪಾಯಗಳನ್ನು ನಾವು ಅನುಸರಿಸಬಹುದು. ಒಂದು, ನಿದ್ರೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಏನಾದರೂ ಅವರಿಗೆ ಮಾನಸಿಕ ಒತ್ತಡ ಇತ್ಯಾದಿಗಳಿವೆಯೋ ಅಂತ ನೋಡಿ ಅದಕ್ಕೆ ಪರಿಹಾರ. ಸಾಮಾನ್ಯವಾಗಿ ಯೋಗಾಭ್ಯಾಸ ಬಹಳ ಸಹಾಯ ಆಗ್ತದೆ. ಆದರೆ ಪ್ರಾಣಾಯಾಮ, ತಮಗೆ ಗೊತ್ತಿರಬಹುದು, ಪ್ರಾಣಾಯಾಮ ಬಹಳ ಸಹಕಾರಿ ಆಗ್ತದೆ. ಅದರಲ್ಲಿ ಅನುಲೋಮ ವಿಲೋಮ ಇರಬಹುದು ಅಥವಾ ಚಂದ್ರವೇದನ ಶೀತಲಿ ಇಂತಹ ಪ್ರಾಣಾಯಾಮವನ್ನು ಆತ ಅಭ್ಯಾಸ ಮಾಡುವಂಥದ್ದಿದ್ದರೆ ಬಹಳ ಮಟ್ಟಿಗೆ ಆತನ ಮನಸ್ಸನ್ನು ಶಾಂತಗೊಳಿಸ್ತದೆ ಹಾಗೂ ನಿದ್ರೆ ಬರಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಎರಡನೇದಾಗಿ ಕೆಲವು ತೈಲವನ್ನು ನಾವು ಬಳಸಲಿಕ್ಕೆ ಹೇಳ್ತೇವೆ ಅವರಿಗೆ. ಹಿಮಸಾಗರ್ ತೈಲ ಅಂತಿದೆ ಉದಾಹರಣೆಗೆ. ಈಗ ನಮ್ಮ ಸಂಸ್ಥೆಯದೇ ಪ್ರಶಾಂತ ಹೇರ್ ಆಯಿಲ್ ಅಂತಿದೆ, ಅದನ್ನು ನೆತ್ತಿಯಲ್ಲಿಟ್ಟು ಮೃದುವಾಗಿ ಬೆರಳಿನಲ್ಲಿ ತಿಕ್ಕಿದರೆ ಸುಖ ನಿದ್ರೆ ಬರಲಿಕ್ಕೆ ಅವಕಾಶ ಆಗ್ತದೆ. ಇನ್ನು ಸೇವಿಸುವಂಥ ಆಹಾರ, ಅದು ರಾತ್ರಿ ಹೊತ್ತಿಗೆ ಸರಳವಾದ ಆಹಾರ ಇರಬೇಕು. ಹೆಚ್ಚು ಹೆಚ್ಚು ಗುರು ಆಹಾರ ಸೇವಿಸಬಾರದು. ಮಲಗುವುದಕ್ಕಿಂತ ಒಂದೂವರೆ ಎರಡು ಗಂಟೆ ಮೊದಲೇ ಆಹಾರವನ್ನು ಸೇವಿಸಿ ಪ್ರಥಮ ಹಂತದ ಒಂದು ಜೀರ್ಣಕ್ರಿಯೆ ಆದರೆ ಆವಾಗ ವ್ಯಕ್ತಿಗೆ ನಿದ್ರೆ ಸುಖವಾಗಿ ಬರ್ತದೆ. ಆಮೇಲೆ ಮಾನಸಿಕ ಒಂದು ಸ್ಥಿಮತೆಯನ್ನು ಮಾನಸಿಕ ಒಂದು ಸ್ಥಿಮಿತವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏನು ಮಾಡಬಹುದು ಅಂತ, ಈಗ ಯೋಗಾಸನ ಪ್ರಾಣಾಯಾಮ ಇದೆಲ್ಲ ಪ್ರಸ್ತಾಪ ಮಾಡಿದರೆ ಧ್ಯಾನ ಆಗ್ಬೋದು, ಭಜನೆ ಆಗ್ಬೋದು, ಇದೆಲ್ಲ ಅವುಗಳನ್ನೆಲ್ಲ ಮಾಡ್ಬೋದು. ಒಂದು, ಸಮಾಜ ಮುಖ್ಯ ಆಗಿದ್ರೆ ಬಹಳ ಒಳ್ಳೆಯದು. ಅಂದರೆ ಇನ್ನಿತರ ಜನರೊಂದಿಗೆ ಬೆರೆಯುವಂಥದ್ದು ಅದು ಬಹಳ ಮುಖ್ಯ. ಈಗ ಆಕ್ಯುಪೇಷನಲ್ ಥೆರಪಿ ಅಂತ ಮಾಡಿದ್ದಾರೆ, ಅದಕ್ಕೆ ಅದು ಒಂದು ಇದೆ, ಅದು ಸಾಮಾಜಿಕ ಚಟುವಟಿಕೆ ಅಂತ ಹೇಳಿದ್ರೆ. ಇನ್ನು ಸರಳವಾದಂತಹ ಕೆಲವು ಔಷಧಿ ಅಥವಾ ಆಹಾರವನ್ನು ಉಪಯೋಗಿಸಬಹುದು. ಮೇಧ್ಯ ರಸಾಯನ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದೆಲಗ ಮಂಡೂಕಪರ್ಣಿ. ಇದನ್ನು ಆಹಾರದಲ್ಲಿ ನಿತ್ಯ ಬಳಸಬಹುದು, ತಂಬಳಿಯಾಗಿಯೋ ಚಟ್ನಿಯಾಗಿಯೋ ಅದರದ್ದೇ ಒಂದು ರಸ ತೆಗೆದು ಕುಡಿಯುವಂಥದ್ದು. ಹಾಗೆ ಭ್ರಾಮಿ ಘೃತ ಅಂತ ಬರ್ತದೆ. ಇಂತಹ ಸರಳವಾದಂತಹ ಕೆಲವು ಆಹಾರ ಔಷಧಿಗಳು, ಔಷಧಿ ಅಂತಲ್ಲ ಅದು ಅದೊಂದು ರೀತಿಯ ಸಪ್ಲಿಮೆಂಟ್ ಅಂತ ಹೇಳ್ತೇವೆ, ಅವುಗಳನ್ನೆಲ್ಲ ನಾವು ಬಳಸ್ತಾ ಹೋದರೆ ಚಟುವಟಿಕೆಗಳೊಂದಿಗೆ ಅದು ನಮ್ಮ ಮೆದುಳಿಗೆ ಕೂಡ ಉತ್ತೇಜಕ ಆಗ್ತದೆ, ಮೆದುಳಿನ ಕ್ರಿಯಾಕ್ಷಮತೆಯನ್ನು ಕೂಡ ಅದು ವರ್ಧಿಸ್ತದೆ. ಈ ರಸಾಯನ ಚಿಕಿತ್ಸೆಯ ಬಗ್ಗೆ ಹೇಳಿ, ಅದರ ಒಂದು ಪ್ರಾಮುಖ್ಯತೆ ಏನು, ಹಾಗಂದ್ರೆ ಏನು ಈ ಬಗ್ಗೆ? ಈ ರಸಾಯನ ಅಂತ ಹೇಳಿದ್ರೆ ನಮ್ಮ ಆಯುರ್ವೇದದಲ್ಲಿ ವಯಸ್ಥಾಪನಂ ಆಯುರ್ಮೇಧ ಬಲಕರಂ ರೋಗಾಪಹರಣ ಸಮರ್ಥಂಚ ಅಂತ ಹೇಳಿದ್ದಾರೆ. ಅಂದರೆ ಒಂದು ವಿಧಾನ, ಅದು ಚಿಕಿತ್ಸಾ ವಿಧಾನ, ಅದೊಂದು ಔಷಧಿ ಕೊಡುವುದಿರ್ಬೋದು, ಆಹಾರ ಕೊಡುವುದಿರ್ಬೋದು, ಆದರೆ ಒಂದು ಚಿಕಿತ್ಸಾ ಪದ್ಧತಿ ಇರ್ಬೋದು. ಅದರ ಮೂಲಕವಾಗಿ ವಯಸ್ಥಾಪನಂ ಅಂತ ಹೇಳಿದ್ರೆ ವಯಸ್ಸನ್ನು ಅಲ್ಲಿಯೇ ನಿಲ್ಲಿಸುವುದು, ಅಂದರೆ ಮುಂದೆ ಹೋಗದಾಗ ತಡೆಗಟ್ಟುವುದಂದರೆ ತಾರುಣ್ಯವನ್ನು ವರ್ಧಿಸುವುದು ಅನ್ನೋದು ಒಂದು. ಇನ್ನು ಆಯುಸ್ಸನ್ನು ಹೆಚ್ಚುಗೊಳಿಸುವಂಥದ್ದು, ಮೇಧಾಶಕ್ತಿ ಅಂದರೆ ಗ್ರಹಣಶಕ್ತಿಯನ್ನು ಹೆಚ್ಚುಗೊಳಿಸುವಂಥದ್ದು, ಹಾಗೆ ಶಾರೀರಿಕ ಬಲವನ್ನು ಹೆಚ್ಚುಗೊಳಿಸುವಂಥದ್ದು, ಹಾಗೆ ಮುಖ್ಯವಾಗಿ ಅದರ ಮೂರನೆಯ ವಿಭಾಗ ಅಂತ ಹೇಳಿದರೆ ರೋಗಾಪಹರಣ ಸಮರ್ಥಂ, ಅದೊಂದು ರೋಗವನ್ನು ನಿವಾರಿಸ್ತದೆ. ಅದಲ್ಲದೆ ಎಲ್ಲರೂ ಹೇಳ್ತಾರೆ ಆಯುರ್ವೇದದಲ್ಲಿ ರೋಗವನ್ನು ಮೂಲೋತ್ಪಾಟನೆಗೊಳಿಸ್ತಾರೆ ಅಂತ. ಅಂದರೆ ಒಂದು ರೋಗ ನಿವಾರಣೆ ಆದ ನಂತರ ಪುನಃ ಆ ರೋಗ ಬರದಂತೆ ತಡೆಗಟ್ಟುವಂಥದ್ದು, ಅಂದರೆ ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ನಾವು ಹೇಳ್ತೇವೆ, ಅದನ್ನು ವರ್ಧಿಸುವಂಥದ್ದು. ಇದಕ್ಕೆ ಮಾಡುವಂತಹ ಎಲ್ಲ ಒಂದು ಚಿಕಿತ್ಸಾ ವಿಧಾನ, ಅದು ಚಿಕಿತ್ಸೆ ಇರ್ಬೋದು, ಅದು ಆಹಾರ ಇರ್ಬೋದು, ಔಷಧಿ ಇರ್ಬೋದು, ಇದನ್ನೆಲ್ಲ ನಾವು ರಸಾಯನ ಅಂತೇಳಿ ಪರಿಗಣಿಸ್ತೇವೆ. ಆಮೇಲೆ ಈಗ ಈ ವಯೋವೃದ್ಧರ ಒಂದು ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕುಟುಂಬದ ಸದಸ್ಯರ ಒಂದು ಪಾತ್ರ ಏನು, ಅವರು ಯಾವ ರೀತಿ ವ್ಯವಹರಿಸಬೇಕು ವೃದ್ಧರ ಜೊತೆಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇವತ್ತಿನ ಸಮಾಜದಲ್ಲಿ ಕಂಡುಬರುವಂತಹ ವೃದ್ಧಾಪ್ಯದ ಬಹುತೇಕ ಸಮಸ್ಯೆಗಳು ಬಹುಶಃ ಕುಟುಂಬದ ಇನ್ನಿತರ ವ್ಯಕ್ತಿಗಳಿಗೆ ಅರ್ಥವಾಗದೇ ಇರುವುದರಿಂದಲೋ ಅಥವಾ ಅವರ ಸಹಕಾರ ಇಲ್ಲದೇ ಇರುವುದರಿಂದಲೋ ಬರುವಂತದ್ದಿರಬಹುದು. ನಾನು ಈಗಾಗಲೇ ಹೇಳಿದಾಗೆ ಅದು ಒಂದು ಆರ್ಥಿಕ ವಿಚಾರವಾಗಿ ಆಗಿರಬಹುದು ಅಥವಾ ಕಾರ್ಯಚಟುವಟಿಕೆಯಿಂದ ಆಗಿರಬಹುದು, ಆ ವ್ಯಕ್ತಿ ಒಬ್ಬಂಟಿ ಅಂತ ಅನಿಸ್ಬಿಡ್ತದೆ ಅವನಿಗೆ, ನಿವೃತ್ತನಾದ ನಂತರವೋ ಯಾವಾಗಲೂ ಇರಲಿ, ಕೇಳುವವರಿಲ್ಲ ಅಥವಾ ಆತ ಪರಾವಲಂಬಿ ಅಂತ ಆತ ಅನಿಸ್ತದೆ. ಆ ರೀತಿಯ ವಾತಾವರಣ ಇರಬಹುದು. ಮನೆಯಲ್ಲಿ ಒಂದು ಸಪ್ರೇಮದ ಬಹಳ ಒಂದು ಸಂತೋಷದ ಒಡನಾಟ ಇರಬೇಕು. ಅದು ಮಕ್ಕಳಿರಬಹುದು, ಮೊಮ್ಮಕ್ಕಳಿರಬಹುದು, ಪತ್ನಿ ಇರಬಹುದು, ಪತಿ ಇರಬಹುದು, ಅವರೊಂದಿಗೆ ಬಹಳ ಸಹಜವಾಗಿ ಸಂತೋಷವಾಗಿ ಅವರು ಕಾಲ ಕಳೆದರೆ ಅವರ ಮಾನಸಿಕ ಆರೋಗ್ಯ ಅಂತೂ ಅತ್ಯುತ್ತಮವಾಗಿರ್ತದೆ. ಅದರ ಜೊತೆಗೆ ಅವರ ಆಸಕ್ತಿ ಏನಿದೆ, ಎಷ್ಟೋ ವಿಷಯಗಳನ್ನು ಅವರಿಗೆ ತಮ್ಮ ಕಾರ್ಯಭಾರದಿಂದ ಇರಬಹುದು, ನಿವೃತ್ತಿಯವರೆಗೆ ಅವರಿಗೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಇರ್ಬೋದು, ಅವರಿಗೆ ಬರವಣಿಗೆ ಆಸಕ್ತಿ ಇದ್ದಿರ್ಬೋದು, ಓದುವ ಆಸಕ್ತಿ ಇದ್ದಿರ್ಬೋದು, ಕೆಲವು ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದಿರ್ಬೋದು, ಇದಕ್ಕೆಲ್ಲ ಮನೆಯವರು ಪ್ರೋತ್ಸಾಹ ಕೊಡಬೇಕು, ಅವರೊಂದಿಗೆ ಕೈ ಜೋಡಿಸಬೇಕು, ಅವರು ಸಾಧ್ಯವಾದಷ್ಟು ಕಾಯಿ ತೋಟ ಇರಬಹುದು ಅಥವಾ ಔಷಧೀಯ ಸಸ್ಯಗಳನ್ನು ಬೆಳೆಸುವಂಥದ್ದು ಇರಬಹುದು, ಇಂತಹ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟರೆ ಬಹಳ ಖುಷಿ ಆಗ್ತದೆ. ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು. ನಮ್ಮಲ್ಲಿ ದೊಡ್ಡ ಸಮಸ್ಯೆ ಕಂಡುಬರುವುದು ಅಂತ ಹೇಳಿದ್ರೆ, ಮಕ್ಕಳು ಬೆಳಿಗ್ಗೆ ಎದ್ದು ಹೋದರೆ ಸಾಯಂಕಾಲ ರಾತ್ರಿ ಬರ್ತಾರೆ, ಕೇವಲ ಹಾಯ್ ಅಂತ ಹೇಳಿ ಹೋಗಿಬಿಡ್ತಾರೆ. ಆ ಮಾತನಾಡುವ ಒಂದು ತುಡಿತ ಅವರಿಗೆ ತಂದೆ ತಾಯಿಯರಿಗೆ ಅಥವಾ ವೃದ್ಧರಿಗೆ ಇರ್ತದೆ, ಅದರಿಂದ ಅವರು ಬಹಳಷ್ಟು ಮಟ್ಟಿಗೆ ವಂಚಿತರಾಗ್ತಾರೆ. ಇದು ಅವರಿಗೆ ಮಾನಸಿಕ ಸಮಸ್ಯೆ ಮತ್ತು ಮನಸ್ಸಿನ ಒತ್ತಡ ಶರೀರದ ಮೇಲೆಯೂ ಕೂಡ ತೋರ್ತದೆ, ಶಾರೀರಿಕ ಸಮಸ್ಯೆ ಕೂಡ ಬಂದು ಬರ್ತದೆ. ಇದಲ್ಲದೆ ಅವರ ಔಷಧಿ ಸೇವನೆ ಇರಬಹುದು, ಮನೆಯವರು ಗಮನ ಕೊಡಬೇಕು, ಅವರು ಎಷ್ಟು ಹೊತ್ತಿಗೆ ಔಷಧಿ ತಗೊಳ್ತಾರೆ, ಎಷ್ಟರ ಪ್ರಮಾಣ ಸರಿಯಾಗಿ ತಗೊಳ್ತಾರೆ ಇಲ್ವಾ, ಈ ಎಲ್ಲ ಒಂದು ವೈಯಕ್ತಿಕವಾದಂತಹ ಗಮನವನ್ನು ಕೊಟ್ಟರೆ ಬಹುಶಃ ಈ ವೃದ್ಧಾಪ್ಯದ ಅನೇಕ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಹತೋಟಿಯಲ್ಲಿ ಇಡಬಹುದು ಅಂತ ಅನಿಸ್ತದೆ. ವೃದ್ಧಾಪ್ಯಕ್ಕೆ ವ್ಯಕ್ತಿಯ ಒಂದು ಪೂರ್ವ ತಯಾರಿ ಹೇಗಿರಬೇಕು? ಅದೇ ನಾನು ಈಗಾಗಲೇ ಹೇಳಿದಾಗೆ ವಾರ್ಧಕ್ಯ ಅನ್ನುವಂಥದ್ದು ಅದು ಅನಿವಾರ್ಯ, ಅದು ನಮ್ಮ ಕೈಯಲ್ಲಿಲ್ಲ, ಅದು ಬಂದೇ ಬರ್ತದೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ಆ ಸಮಯವನ್ನು ಕಳೀತೇವೆ, ಹೌ ಬ್ಯೂಟಿಫುಲ್ ಯು ಎಂಜಾಯ್ ದಿ ಓಲ್ಡ್ ಏಜ್ ಲೈಫ್ ಅನ್ನೋದು, ಅದು ಬಹಳ ಮುಖ್ಯ. ಅದಕ್ಕೆ ಮಾನಸಿಕವಾಗಿ ಖಂಡಿತವಾಗಿ ನಾವು ತಯಾರಾಗಬೇಕು. ಅಂದರೆ ನಮ್ಗೆ ಗೊತ್ತಿದೆ ಈ ರೀತಿ ಬರ್ತದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವು ತಯಾರಾಗಿರಬೇಕು, ದೈಹಿಕವಾಗಿಯೂ ತಯಾರಾಗಬೇಕು, ಆರ್ಥಿಕವಾಗಿಯೂ ತಯಾರಾಗಿರಬೇಕು. ಆರ್ಥಿಕವಾಗಿ ಆತ ಎಷ್ಟರ ಮಟ್ಟಿಗೆ ಸ್ವಾವಲಂಬಿ ಆಗಿರುತ್ತೋ ಅಷ್ಟರ ಮಟ್ಟಿಗೆ ಒಳ್ಳೆಯದು, ಆವಾಗ ಉಳಿದವರ ಮೇಲೆ ನಾನು ಅವಲಂಬಿಸಿರಬೇಕು ಎನ್ನುವಂಥ ಒಂದು ಭಾವನೆ ಮನೆಯಲ್ಲಿರುವುದಿಲ್ಲ. ಇನ್ನು ಶಾರೀರಿಕವಾಗಿ ನಾನು ಈಗಾಗಲೇ ಹೇಳಿದಾಗ ಅದು ರಸಾಯನ ಇರ್ಬೋದು ಅಥವಾ ಚಟುವಟಿಕೆ ಇರ್ಬೋದು, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಇತ್ಯಾದಿಗಳ ಮೂಲಕವಾಗಿ ಶಾರೀರಿಕವಾಗಿಯೂ ಆತ ಸಿದ್ಧನಾಗಿರ್ತಾನೆ. ಇನ್ನು ಮನಸ್ಸಿನಲ್ಲಿ ಕೂಡ ಹಾಗೆ ವಿವಿಧ ಒಳ್ಳೆಯ ಹವ್ಯಾಸಗಳನ್ನು ನಾನು ಹೇಗೆ ಅಳವಡಿಸಬಹುದು ಮುಂದಕ್ಕೆ, ಅದು ಧ್ಯಾನ ಇರ್ಬೋದು ಅಥವಾ ಸತ್ಸಂಗ ಇರ್ಬೋದು ಅಥವಾ ಸಮಾಜಮುಖಿ ಚಟುವಟಿಕೆಗಳಿರ್ಬೋದು, ಇದನ್ನು ಯಾವ ರೀತಿಯಾಗಿ ನಾನು ಮುಂದಕ್ಕೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಅದನ್ನು ಮೊದಲೇ ಮಾಡಿದರೆ ಆ ವೃದ್ಧಾಪ್ಯ ಅನ್ನುವಂಥದ್ದು ಎಷ್ಟೋ ಜನರಿಗೆ ಬಹಳ ಸಂತೋಷ ಇರ್ತದೆ. ಬಹಳ ಸಂತೋಷ ಡಾಕ್ಟರ್ ಸತ್ಯನಾರಾಯಣ ಅವರೇ. ವೃದ್ಧಾಪ್ಯವನ್ನು ಹೇಗೆ ಎದುರಿಸುವಂತಹದ್ದು, ಯಾವ ರೀತಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಜೊತೆಗೆ ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳಿಗೂ ವೃದ್ಧಾಪ್ಯದ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರ, ಹಾಗೂ ವೃದ್ಧಾಪ್ಯದ ಸಮಸ್ಯೆಗಳು ಬಾರದ ಹಾಗೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವೃದ್ಧಾಪ್ಯದ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸತ್ಯನಾರಾಯಣ ಬಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೃಷಿ ಮಾಹಿತಿ ಕೇಳೋಣ. ತೆಂಗಿನ ಬೆಳೆಗೆ ಅನೇಕ ರೋಗಗಳು ಬಾಧಿಸುತ್ತವೆ. ಮಳೆಗಾಲದಲ್ಲಿ ವಿಶೇಷವಾಗಿ ಬಾಧಿಸುವಂತಹ ಸುಳಿ ಕೊಳೆಯುವಂತಹ ರೋಗ, ಹಾಗೂ ವರ್ಷದ ಯಾವ ಸಮಯದಲ್ಲಾದರೂ ಬಾಧಿಸಬಹುದಾದಂತಹ ಕಾಂಡ ಸೋರುವ ರೋಗ ಹಾಗೂ ಅಣಬೆ ರೋಗ, ಇವು ಪ್ರಮುಖವಾದಂತಹ ರೋಗಗಳು. ಕಾಂಡ ಸೋರುವ ರೋಗ ವಿಶೇಷವಾಗಿ ಕಾಂಡದ ಕೆಳಭಾಗದ ತೊಗಟೆಯಲ್ಲಿ ರಕ್ತ ಕಾರಿದಂತಹ ಪಟ್ಟಿಗಳು ಕಾಣಿಸಿಕೊಳ್ತವೆ, ಹಾಗೂ ದಟ್ಟ ಕಂದು ಮಿಶ್ರಿತ ಕಂದು ಬಣ್ಣದ ದ್ರವವು ಒಸರ್ತಾ ಇರ್ತದೆ. ರಕ್ತ ಕಾರಿರುವಂತಹ ಪಟ್ಟೆಗಳ ಒಳಗಿನ ಅಂಗಾಂಶಗಳು ಕೊಳೆತು ಹೋಗಿ ತನ್ನ ಸ್ವಾಭಾವಿಕ ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ರೋಗವು ಉಲ್ಬಣಗೊಂಡ ಹಾಗೆಲ್ಲ ಈ ರೀತಿಯ ಪಟ್ಟೆಗಳು ಮರದ ಮೇಲ್ಭಾಗಕ್ಕೂ ಹರಡಬಹುದು, ಹಾಗೂ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅನಂತರ ಮರದ ತುದಿಯ ಗಾತ್ರ ಕ್ಷೀಣಿಸ್ತಾ ಸಣ್ಣದಾಗ್ತದೆ. ಕಾಂಡ ಸೋರುವ ರೋಗವು ತಿಲವಿಯಾಪ್ಸಿಸ್ ಪ್ಯಾರಾಡಾಕ್ಸ ಎನ್ನುವಂತಹ ಶಿಲೀಂಧ್ರದಿಂದ ಉಂಟಾಗುವಂತಹದ್ದು. ತೆಂಗಿನ ಮರದ ಕಾಂಡದಲ್ಲಿರುವಂತಹ ಬಿರುಕುಗಳು, ಬೇಸಿಗೆಯಲ್ಲಿ ಹೆಚ್ಚಾಗಿರುವಂತಹ ಉಷ್ಣಾಂಶ, ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಲ್ಲುವಂತಹದ್ದು ಮತ್ತು ಅಸಮತೋಲನ ಪೋಷಕಾಂಶಗಳು ಈ ರೋಗದ ತೀವ್ರತೆಗೆ ಪೂರಕವಾಗಿರುವಂತಹ ಅಂಶಗಳು. ಈ ರೋಗದ ಸಮಗ್ರ ನಿರ್ವಹಣೆ ಅಂತಂದರೆ ರೋಗ ಬಾಧಿಸಿರುವಂತಹ ಕಾಂಡದ ಅಂಗಾಂಶಗಳನ್ನು ಕತ್ತಿಯ ಸಹಾಯದಿಂದ ಕೆತ್ತಿ ತೆಗೆದು ಆ ಭಾಗಕ್ಕೆ 10% ಕಾರ್ಬಂಡಜಿಮ್ ಅಂದರೆ 10 ಗ್ರಾಂ ಶಿಲೀಂಧ್ರನಾಶಕವನ್ನು 100 ಮಿಲಿಲೀಟರ್ ನೀರಿನಲ್ಲಿ ಕರಗಿಸಿರುವಂತಹ ದ್ರಾವಣ ಮಾಡಿಕೊಳ್ಬೇಕು. ಈ ದ್ರಾವಣವನ್ನು ಲೇಪನ ಮಾಡಬೇಕು ಹಾಗೂ 2 ದಿವಸಗಳ ನಂತರ ಟಾರನ್ನು ಹಚ್ಚಬೇಕು. ಜೈವಿಕ ನಿಯಂತ್ರಣ ಶಿಲೀಂಧ್ರ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಇದರ ಪೇಸ್ಟನ್ನು 100 ಗ್ರಾಂನ ಹಾಗೆ 50 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಬೇಕು. ರೋಗಕ್ಕೆ ತುತ್ತಾಗಿರುವಂತಹ ತೊಗಟೆಯ ಮೇಲೆ ಹಚ್ಚಬೇಕು ಮತ್ತು ಹಚ್ಚಿದ ಭಾಗಕ್ಕೆ 2 ದಿವಸಗಳಿಗೊಮ್ಮೆ ನೀರನ್ನು ಚಿಮ್ಮಿಸ್ತಾ ಇರಬೇಕು. ಜೈವಿಕ ನಿಯಂತ್ರಣ ಕ್ರಮ ಟ್ರೈಕೋಡರ್ಮಾ ಮಿಶ್ರಿತ ಬೇವಿನ ಹಿಂಡಿಯನ್ನು 1 ಮರಕ್ಕೆ ಸುಮಾರು 5 ಕಿಲೋದ ಹಾಗೆ ಹಾಕಬೇಕು. 4 ದಿವಸಗಳಿಗೆ ಒಂದು ಸಾರಿ ನೀರನ್ನು ಕೊಡಬೇಕು. ಅದರ ಮೇಲೆ ಒಣಗಿದ ಎಲೆಗಳ ಹೊದಿಕೆಯನ್ನು ನಿರ್ಮಿಸಬೇಕು. ಬೇರಿನ ಮುಖಾಂತರ 5% ಕಾರ್ಬಂಡಜಿಮ್ ಅಂದರೆ 100 ಮಿಲಿಲೀಟರ್ ನೀರಿನಲ್ಲಿ 5 ಗ್ರಾಂ ಶಿಲಿನಾಶಕವನ್ನು ಬೆರೆಸಿ ದ್ರಾವಣವನ್ನು 3 ತಿಂಗಳ ಅಂತರದಲ್ಲಿ ಕೊಡಬೇಕು ಹಾಗೂ ರೋಗವು ತೀವ್ರಗತಿಯಲ್ಲಿದ್ದಾಗ 40 ಲೀಟರ್ ಶೇಕಡ 0.1 ಕಾರ್ಬೆಂಡಜಿಮ್ ಅಂದರೆ 40 ಲೀಟರ್ಗೆ 40 ಗ್ರಾಂನಷ್ಟು ಶಿಲಿನಾಶಕವನ್ನು ಬೆರೆಸಿ ದ್ರಾವಣವನ್ನು ತೆಂಗಿನ ಬುಡಕ್ಕೆ ಹಾಕಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳು ಅಂದರೆ